ಇದು 102.6 ಮೆಗಾಹರ್ಟ್ಸ್ಗಳು. ಇದೀಗ ಸಮಯ 6:25.25. ಇದೀಗ ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ತಮ್ಮೆಲ್ಲರಿಗೂ ಸಹ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಥ್ಯೋರಿಯಂ ಹೂವಿನ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ಒಂದು ಹೊಸ ಹೂವಿನ ಬೇಸಾಯ ಕ್ರಮಗಳ ಬಗ್ಗೆ ನಮಗೆಲ್ಲ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಯಾವ್ದಪ್ಪ ಹೂವು ಅಂದರೆ ಆ್ಯಂಥೋರಿಯಂ ಹೂವು. ನಾವು ಈ ಹೆಸರು ಮೊದಲನೇ ಸಾರಿ ಕೇಳ್ತಾ ಇದ್ವಿ ಅನಿಸುತ್ತೆ, ಕೆಲವು ರೈತರು ಕೇಳಿರಬಹುದು. ಈ ಹೂವಿನ ವಿಶೇಷತೆ ಏನು, ಈ ಹೂವನ್ನ ಬೆಳೆಯೋದ್ರಿಂದ ಎಷ್ಟು ಲಾಭದಾಯಕ ಮಾಡ್ಕೋಬಹುದು ನಮ್ಮ ರೈತರು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ನಾವು ಈ ಆ್ಯಂಥೋರಿಯಂ ಹೂವಿನ ಹೆಸರು ಮೊದಲೇ ಕೇಳ್ತಾ ಇದ್ವಿ, ಇದ್ರದ ಒಂದು ಪರಿಚಯ ಮಾಡಿಕೊಡಿ ಮೇಡಮ್. ಸರ್, ಆ್ಯಂಥೋರಿಯಂ ಏನು ಹೊಸ ಹೂ ಅಲ್ಲ ಸರ್, ಇದನ್ನೂ ಸಹ ಹಳೆ ಹೂವೆ. ಕೆಲವೊಬ್ರಿಗೆ ನೋಡಿರ್ತಾರೆ, ಆದ್ರೆ ಅದ್ರ ಹೆಸರು ಅದ್ರ ಗುಣ ಏನು ಅಂತ ಗೊತ್ತಿರೋದಿಲ್ಲ ಅಷ್ಟೇ. ಯಾಕೆಂದ್ರೆ ಈ ಆ್ಯಂಥೋರಿಯಂ ಅನ್ನೋದೊಂದು ವಿಶಿಷ್ಟ ಆಕಾರದ ಹೂ ಅಂತಾನೆ ಹೇಳ್ಬೋದು. ಮತ್ತೆ ಇದ್ರದ ಬಣ್ಣ, ಮತ್ತೆ ನಾವು ಹೂದಾನಿಯಲ್ಲಿ ಇಟ್ಟಾಗ ಅದರ ಬಾಳುವಂತ ಗುಣ, ಇದರಿಂದಾಗಿ ಈಗ ಪ್ರಪಂಚದ ಪ್ರಮುಖ ವಾಣಿಜ್ಯ ಹೂಗಳಲ್ಲಿ ಇದೊಂದು ಸ್ಥಾನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಸರ್. ಈಗ ನೀವು ಮಾಮೂಲಾಗಿ ಗುಲಾಬಿ, ಸೇವಂತಿಗೆ ಈ ತರ ಏನ್ ನೋಡಿದ್ರ, ಈ ಆ್ಯಂಥೋರಿಯಂ ಅನ್ನ ನಾವು ಎಲ್ಲಾ ಕಡೆ ಬೆಳೆಯೋದಕ್ಕಾಗಲ್ಲ. ಮೇನ್ ಆಗಿ ನಾವು ಮಲ್ನಾಡ್ ರೀಜನ್ ಆಗಿರ್ಬೋದು, ಈಗ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಮೂಡಿಗೆರೆ, ಮಡಿಕೇರಿ, ಕೊಡಗು ಇಂತ ಕಡೆಯಲ್ಲಿ ಹೆಚ್ಚಾಗಿ ಬೆಳೀತಾ ಇದೆ ಮಲ್ನಾಡು ಪ್ರದೇಶಗಳಲ್ಲಿ. ಮತ್ತೆ ಇದನ್ನ ನಾವು ಬೆಳೆಯೋದಕ್ಕೆ ಹಸಿರು ಮನೆ ಅಗತ್ಯತೆ ತುಂಬಾ ಚೆನ್ನಾಗಿ ಬೇಕೇ ಬೇಕು. ಗ್ರೀನ್ ಹೌಸ್ ಅಂತೀವಲ್ಲ, ಗ್ರೀನ್ ಹೌಸ್ ಅಲ್ಲಿ ಬೆಳಿಬೇಕು. ನಾವು ಹೊರಗಡೆ ರೀಜನ್ ಅಲ್ಲಿ ಬೆಳೆಯೋದಕ್ಕಾಗಲ್ಲ. ಯಾಕೆಂದ್ರೆ ಇದನ್ನ ಮಣ್ಣು ರಹಿತ ಬೆಳೆ ಅಂತಾನೆ ಹೇಳ್ಬಹುದು. ಮಣ್ಣಿಲ್ದೆ ಬೆಳೆಯುವಂತದ್ದು. ಈಗ ನಾವು ಇದನ್ನ ಹೆಚ್ಚಾಗಿ ಕತ್ತರಿಸಿದ ಹೂವಾಗಿ ಯೂಸ್ ಮಾಡ್ತೀವಿ. ಕತ್ತರಿಸಿದ ಹೂ ಅಂದ್ರೆ ಕಟ್ ಫ್ಲವರ್ ಆಗಿ, ಮತ್ತೆ ಹೂದಾನಿಗಳಲ್ಲಿ ಇರಿಸೋದಿಕ್ಕೆ ಅಂದ್ರೆ ವೇಸಸ್ ಅಲ್ಲಿ, ಮತ್ತೆ ಹೂ ಗುಚ್ಚ ಅಂದ್ರೆ ಬೊಕ್ಕೆಗಳನ್ನ ತಯಾರು ಮಾಡೋದಿಕ್ಕೆ, ನೀವು ಮದ್ವೆಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಫಂಕ್ಷನ್ಸ್ ಅಲ್ಲಿ ಆಗಿರ್ಬೋದು, ಈಗ ಡೆಕೋರೇಷನ್ಗೆ ಇದನ್ನ ಹೆಚ್ಚಾಗಿ ಬಳಸ್ತಾರೆ ಅಂತಾನೆ ಹೇಳ್ಬೋದು. ಈಗ ನಿಮಗೆ ಗೊತ್ತಾಗ್ತಾ ಇದೆ, ಇವತ್ತಿನ ದಿನಗಳಲ್ಲಿ ಬರ್ತಾ ಬರ್ತಾ ಎಸ್ಪೆಷಲಿ ಈಗ ರಿಚ್ ಇರ್ತಕ್ಕಂಥವ್ರು ಅಥವಾ ತುಂಬಾ ದೊಡ್ಡ ಫಂಕ್ಷನ್ಸ್ ಗಳಲ್ಲಿ ನೀವು ಆರ್ಕಿಡ್ಸ್ ಇಂಥದನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇದಾರೆ. ಮಾಮೂಲಾಗಿ ಸೇವಂತಿಗೆ, ಚೆಂಡು ಇದನ್ನ ಯೂಸ್ ಮಾಡೋದಕ್ಕಿಂತ ಈಗ ಹಾರಗಳಲ್ಲೇ ನೀವು ನೋಡಬಹುದು. ಆರ್ಕಿಡ್ಸ್ ಆಗಿರ್ಬೋದು, ಮತ್ತೆ ತಾವ್ರೆ ಹೂ ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅದೇ ತರ ಈಗ ಆ್ಯಂಥೋರಿಯಂ ಇದನ್ನು ಸಹ ಹೆಚ್ಚಾಗಿ ಫ್ಲವರ್ ಡೆಕೋರೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಮತ್ತೆ ಬೊಕ್ಕೆ ಪ್ರಿಪರೇಷನ್ ಅಲ್ಲಿ ಈಗ ಹೂ ದಾನಿಗಳಲ್ಲಿ ಇಡೋದಕ್ಕೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸರ್. ಅಂದ್ರೆ ನಮ್ಮ ರೈತರು ಎಲ್ಲಾ ತೋಟದಲ್ಲಿ ಜಮೀನುಗಳಲ್ಲಿ ಬೆಳೆದಿದ್ರೆ ಇದು ಹೆಚ್ಚು ಪ್ರಚಲಿತ ಇರೋದು, ಸಾಕಷ್ಟು ಜನಕ್ಕೆ ಗೊತ್ತಿರೋದು. ಈಗ ನಾವು ಗ್ರೀನ್ ಹೌಸ್ ಅಲ್ಲಿ ಬೆಳಿಬೇಕಾಗಿರೋದ್ರಿಂದ ಸ್ವಲ್ಪ ಶ್ರೀಮಂತ ರೈತರು, ಬೇರೆ ಇದ್ದಂತ ರೈತರು, ಗ್ರೀನ್ ಹೌಸ್ ಇದ್ದಂತ ರೈತರು ಮಾತ್ರ ಬೆಳಿಲಿಕ್ಕೆ ಸಾಧ್ಯ, ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಬೆಳಿಲಿಕ್ಕೆ ಸಾಧ್ಯ. ಹಂಗಾಗ್ಬಿಟ್ಟು ಇದ್ರ ನಮ್ಮ ಒಂದು ಚಿತ್ರದುರ್ಗದ ಅವಗುಣ ಹೇಗಿದೆ ಮೇಡಮ್ ಇದನ್ನ ಬೆಳಿಲಿಕ್ಕೆ? ಇಲ್ಲ ಸರ್, ಇಲ್ಲಿ ಬೆಳೆಯೋದು ಕಷ್ಟ ಆಗತ್ತೆ. ಯಾಕೆ ಅಂದ್ರೆ ಇದನ್ನ ಬೆಳೆಯೋದಕ್ಕೆ ದಿನದ ಉಷ್ಣಾಂಶ ಅಂದ್ರೆ ಡೇ ಟೆಂಪರೇಚರ್ ಅಂತ ಏನಂತೀವಲ್ಲ, ಅದು 25-28 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಮತ್ತೆ ವಾತಾವರಣದ ಆರ್ದ್ರತೆ ಅಂದ್ರೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಏನ್ ಹೇಳ್ತೀವಲ್ಲ, ಅದು 75-80% ಅಷ್ಟೇ ಇರಬೇಕಾಗತ್ತೆ. ಬಟ್ ಇಲ್ಲ ಅಷ್ಟಿರೋದಿಲ್ಲ, ನಿಮಗೆ ಗೊತ್ತಿರಂಗೆ ಟೆಂಪರೇಚರು ಹೆಚ್ಚು ಕಡಿಮೆ 35 ಜಾಸ್ತಿ ಆಗತ್ತೆ. ಮತ್ತೆ ಈಗ ರಿಲೇಟಿವ್ ಹ್ಯೂಮಿಡಿಟಿ ಅಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ಆರ್ದ್ರತೆನ ನಾವು ಹೆಚ್ಚಿಸೋದಕ್ಕೆ ಈಗ ಫಾಗರ್ಸ್ ಆಗಿರ್ಬೋದು ಮತ್ತೆ ಮಿಸ್ಟರ್ಸ್ ಆಗಿರ್ಬೋದು, ಸ್ಪ್ರಿಂಕ್ಲರ್ಸ್, ಇವುಗಳನ್ನು ನಾವು ಗ್ರೀನ್ ಹೌಸ್ ಅಲ್ಲಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಸರ್. ಮತ್ತೆ ಇದಕ್ಕೆ ಲೈಟ್ ಇಂಟೆನ್ಸಿಟಿ ಅಂದ್ರೆ ಬೆಳಕು ಎಷ್ಟು ಬೇಕು ಅಂದ್ರೆ 2,000 to 6,000 lux ಇರಬೇಕು ಅಂತ ಹೇಳ್ಬೋದು. ಅದರಿಂದ ಈ ಬೆಳೆನ ಹಸಿರು ಮನೆಯಲ್ಲೇ ಬೆಳೆಯೋದು ತುಂಬಾ ಒಳ್ಳೇದು. ಅದು ಅಲ್ಲದೆ ಇದು ಶೇಡ್ ಲವಿಂಗ್ ಪ್ಲಾಂಟ್ ಅಂತ ಕರಿತೀವಿ, ಅಂದ್ರೆ ಇದಕ್ಕೆ ನೆರಳಿನ ಅಗತ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ಹಂಗಾಗಿ 75% ನೆರಳನ್ನ ನೀಡತಕ್ಕಂತ ಪರದೆಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ, ಶೇಡ್ ನೆಟ್ಸ್ ಅಂತ ಹೇಳ್ತೀವಿ. ಇದರಲ್ಲಿ 25%, 50% ಮತ್ತೆ 75% ಅಂತ ಇರುತ್ತೆ. ಬಟ್ ಈ ಆಂತೋರಿಯಮ್ಮನ್ನ ಬೆಳೆಯೋದಕ್ಕೆ ನಮಗೆ 75% ಇರತಕ್ಕಂತ ಶೇಡ್ ನೆಟ್ ಅನ್ನೇ ನಾವು ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಈ ಮಡಿ ತಯಾರಿಕೆ ಯಾವ ರೀತಿ ಮಾಡಬೇಕಾಗತ್ತೆ? ಈಗ ಮಡಿ ತಯಾರಿಕೆ ಮಾಡಬೇಕು ಅಂತಂದ್ರೆ ಮತ್ತೆ ಮೇನ್ ಆಗಿ ಇನ್ನೊಂದು ನೀವು ತಿಳ್ಕೊಬೇಕಾಗಿರೋದೇನಂದ್ರೆ, ನಾವ್ ಇದನ್ನ ಮಣ್ಣಲ್ಲಿ ಬೆಳೆಯಕ್ಕಾಗಲ್ಲ, ಮಣ್ಣು ರಹಿತ ಬೆಳೆ ಅಂತ ಹೇಳಿದೆ. ಇದನ್ನ ಬೆಳೆಯೋದಕ್ಕೆ ನಾವು ಏನು ಹೆಚ್ಚಾಗಿ ಯೂಸ್ ಮಾಡ್ತೀವಿ ಅಂದ್ರೆ, ಈಗ ತೆಂಗಿನ ಸಿಪ್ಪೆ ಇರುತ್ತಲ್ಲ, ತೆಂಗಿನ ಸಿಪ್ಪೆ, ತೆಂಗಿನ ನಾರು, ಕೆಲವೊಂದು ಪ್ರದೇಶಗಳಲ್ಲಿ ಈಗ ನೀವು ಕಬ್ಬಿಂದು ವೇಸ್ಟ್ ಏನಿರುತ್ತಲ್ಲ ಅದನ್ನು ಸಹ ಯೂಸ್ ಮಾಡಬಹುದು. ಮೆಕ್ಕೆಜೋಳದ ವೇಸ್ಟ್ ಅನ್ನು ಸಹ ನಾವು ಯೂಸ್ ಮಾಡಬಹುದು. ಮತ್ತೆ ಈಗ ಮಲ್ನಾಡ್ ರೀಜನ್ ಅಲ್ಲಿ ಕಾಫಿನ ಹೆಚ್ಚಾಗಿ ಬೆಳೀತಾರೆ, ಅದ್ರದ್ದು ವೇಸ್ಟ್ ಏನಿರುತ್ತಲ್ಲ ಅದನ್ನು ಸಹ ಇದನ್ನ ಬೆಳೆಯೋದಕ್ಕೆ ಯೂಸ್ ಮಾಡಬಹುದು ಅಂತ ಹೇಳ್ಬೋದು. ಬಟ್ ಅದರಲ್ಲಿ ಏನ್ ಗುಣ ಹೆಚ್ಚಾಗಿರ್ಬೇಕು ಅಂದ್ರೆ ಅದನ್ನ ನೀರ್ ಬಸಿದು ಹೋಗಂಗಿರ್ಬೇಕು, ಮತ್ತೆ ನೀರನ್ನ ಹಿಡಿದಿಟ್ಕೋಬೇಕು, ನೀರ್ ಹೆಚ್ಚಾಗಿ ನಿಲ್ಬಾರ್ದು. ಮತ್ತೆ ಇನ್ನೊಂದೇನಂದ್ರೆ ಆ ಗಿಡಗಳಿಗೆ ಭದ್ರತೆನ ನೀಡೋ ತರ ಇರಬೇಕು ಮೇಯ್ನ್ ಆಗಿ. ಮತ್ತೆ ಇದರಲ್ಲಿ ಬೇರುಗಳು ಹೇಗಿರ್ತವೆ ಅಂದ್ರೆ ಏರಿಯಲ್ ರೂಟ್ಸ್ ಅಂತ ನಾವು ಕರಿತೀವಿ, ಅಂದ್ರೆ ಗಾಳಿಲಿ ಇರ್ತವೆ, ಕೆಳಗಡೆ ಅಷ್ಟೇ ಅಲ್ಲದೇ ಮೇಲೂ ಕೂಡ ರೂಟ್ಸ್ ಬೇರುಗಳು ಬರ್ತವೆ. ಬೇರುಗಳು ಬಂದಿರುತ್ತೆ ನಾವು ಬೇರೆ ಎಲ್ಲ ಹೂವಿನ ಸಸ್ಯಗಳಲ್ಲಿ ಬೇರ್ ಕೆಳಗಡೆ ಇರೋದನ್ನ ನೋಡಿರ್ತೀವಿ. ಹೌದು, ಕೆಳಗಡೆ ಮಾತ್ರ ಇರುತ್ತೆ, ಇದರಲ್ಲಿ ಮೇಲೂ ಕೂಡ ಇರುತ್ತೆ. ಹಂಗಾಗಿ ಅದಕ್ಕೆ ಏರೇಷನ್ ಅಂದ್ರೆ ಗಾಳಿ ಹೆಚ್ಚಾಗಿ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾವು ಈ ತರದ ಮಾಧ್ಯಮಗಳನ್ನ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಮಣ್ಣನ್ನ ಬಿಟ್ಟು. ಈಗ ನೀವು ಮಡಿ ಹೇಗೆ ತಯಾರಿಸೋದು ಅಂತ ಕೇಳಿದ್ರಿ. ಈಗ ಮಾಮೂಲಿ ನಾವು ಮಣ್ಣನ್ನ ಹೇಗೆ ತಯಾರು ಮಾಡ್ತೀವಿ ಆ ತರ ಮಾಡೋದಲ್ಲ. ಈಗ ನಾನು ಈ ಕೆಲವೊಂದು ಮಾಧ್ಯಮಗಳು ಅಂತ ಹೇಳಿದೆ, ಈಗ ಯಾವ್ದು ತೆಂಗಿನ ನಾರು, ಸಿಪ್ಪೆ, ಈ ತರದ್ದು, ಇದನ್ನ ಹೆಂಗ್ ಹಾಕಿ ಹೆಂಗ್ ಬೆಳೆಯೋದು ಅಂತ ಯೋಚನೆ ಮಾಡ್ತೀವಿ. ಹಂಗಾಗಿ ನಾವ್ ಇದಕ್ಕೆ ಕಟ್ಟೆಗಳನ್ನ ಕಟ್ಕೋಬೇಕಾಗತ್ತೆ ಸರ್. ಕೆಲವೊಬ್ರು ತುಂಬಾ ರಿಚ್ ಇರೋ ಅಂತರು, ಅವ್ರೇನ್ ಮಾಡ್ತಾರೆ ಟೈಲ್ಸ್ ಕಲ್ಲುಗಳನ್ನ ಯೂಸ್ ಮಾಡ್ಕೋತಾರೆ, ಕಡಪ ಕಲ್ಲು ಅಂತ, ಆ ತರದನ್ನ ಸೈಡ್ಸ್ ಗೆ ಯೂಸ್ ಮಾಡ್ಕೊಂಡು ಕಟ್ಟೆ ಕಟ್ಕೋತಾರೆ. ಹೈಟ್ ಎಷ್ಟ್ ಇರ್ಬೇಕು ಅಂದ್ರೆ 30 cm ಇರ್ಬೇಕು. ಈಗ ವಿಡ್ತ್ ಅಗಲ ಬಂದು 90 cm ಇಂದ 100 to 120 cm ವರೆಗೂ ಇರ್ಬೋದು ಅಗಲ. ಉದ್ದ ನಮಗೆ ಎಷ್ಟು ಕನ್ವೀನಿಯಂಟ್ ಆಗುತ್ತೋ ಅಷ್ಟಕ್ಕೆ ನಾವು ಮಡಿಗಳನ್ನ ತಯಾರಿಸ್ಕೋಬೇಕು, ನಾನು ಹೇಳ್ದಂಗೆ ಕಲ್ಲುಗಳನ್ನ ಇಟ್ಕೊಂಡು. ಇನ್ನು ಕೆಲವೊಂದ್ ಕಡೆ ಚೀಪ್ ಆಗಿ ಹಂಚುಗಳು ಸಿಗ್ಬೋದು, ಹಂಚುಗಳನ್ನ ಯೂಸ್ ಮಾಡ್ಬೋದು. ಅದಕ್ಕಿಂತ ಚೀಪ್ ಆಗಿ ಮಾಡ್ಬೇಕು ಅಂತ ಅನ್ನೋದಾದ್ರೆ ಕೆಲವೊಬ್ರು ಟಾರ್ಪಲ್ಸ್ ಇರುತ್ತೆ, ಕೃಷಿ ಹೊಂಡಕ್ಕೆ ಹೇಗೆ ಟಾರ್ಪಲ್ಸ್ ಯೂಸ್ ಮಾಡಿ ಮಾಡ್ತಾರೆ ನೋಡಿ, ಅದೇ ತರ ಟಾರ್ಪಲ್ಸ್ ನ ಹಾಕಿ ಅದ್ರ ಸಪೋರ್ಟಿಗೆ ಕೋಲ್ಗಳನ್ನ ಕೊಟ್ಟು ಒಂದು ತೊಟ್ಟಿ ತರ ಮಾಡ್ಕೋಬಹುದು. ಮಾಡ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ, ಈಗ ಕೆಳಗಡೆ ನೀವ್ ಹೇಳ್ದಂಗೆ ಟಾರ್ಪಲ್ ಇರುತ್ತೆ, ಟಾರ್ಪಲ್ ಯಾಕೆ ಇರಬೇಕು ಅಂತಂದ್ರೆ ನಾವೀಗ ಏನೇ ನ್ಯೂಟ್ರಿಯಂಟ್ಸ್ ಹಾಕ್ತಿವಲ್ಲ ಅದು ಈಸಿಯಾಗಿ ಕೆಳಗಡೆ ಹೋಗ್ಬಿಡ್ಬಾರ್ದು, ಮಣ್ಣಿಗೆ ಸೇರ್ಬಾರ್ದು, ಗಿಡಗಳಿಗೆ ಮಾತ್ರ ಸೇರ್ಬೇಕು ಅಂತ. ಅಷ್ಟಲ್ದೆ ಆ ಟಾರ್ಪಲ್ ಗೆ ನಾವೇನ್ ಮಾಡ್ತೀವಿ, 2-3 feet ಒಂದು ಹೋಲ್ನ ಮಾಡ್ತಾ ಹೋಗ್ತೀವಿ, ತೂತುಗಳನ್ನ ಮಾಡ್ತಾ ಹೋಗ್ತೀವಿ. ಯಾಕೆಂದ್ರೆ ಎಕ್ಸಸ್ ಸಮಟೈಮ್ಸ್ ವಾಟರ್ ಏನಾದ್ರೂ ಎಕ್ಸಸ್ ಆದ್ರೆ ಅದು ಅರ್ಧ ಹೋಗ್ಲಿ, ಜಾಸ್ತಿಯಾಗಿ ಹೋಗ್ಲಿ ಅಂತ ನಾವು ಹೋಲ್ಗಳನ್ನ ಮಾಡ್ಕೋತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಲೇಯರ್ ವೇಸ್ಟ್ ಕಲ್ಲುಗಳನ್ನ ಹರಡ್ಕೋತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ, ಈ ತೆಂಗಿನ ಸಿಪ್ಪೆ ಇರುತ್ತಲ್ಲ, ತೆಂಗಿನ ಸಿಪ್ಪೆನ ಪುಡಿ ಪುಡಿ ಮಾಡ್ಕೋತೀವಿ, ಪುಡಿ ಪುಡಿ ಮಾಡ್ಕೊಂಡು ಅದನ್ನ ಒಂದ್ ಲೇಯರ್ ಹಾಕೋತೀವಿ. ಮತ್ತೆ ಕೊನೆಯದಾಗಿ ಇನ್ನೊಂದ್ ಲೇಯರ್ ಗೆ ಏನ್ ಮಾಡ್ತೀವಿ, ತೆಂಗಿನ ನಾರು, ತೆಂಗಿನ ನಾರಿನ ಜೊತೆ ಸ್ವಲ್ಪ ಮರಳು, ಮಣ್ಣು ಮತ್ತೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದನ್ನ ಸೇರಿಸಿ ಕೊನೆಯದಾಗಿ ನಾವು ಹರಡ್ಕೋತೀವಿ. ಕೊನೆಯದಾಗಿ ಹರಡ್ಕೊಂಡು ಸಸಿಗಳನ್ನ ನಾವು ನಾಟಿ ಮಾಡ್ತೀವಿ. ಮತ್ತೆ ಇದಕ್ಕೆ ನಾನು ಹೇಳ್ದಂಗೆ ಮಿಸ್ಟರ್ಸ್ ಬೇಕು, ಫಾಗರ್ಸ್ ಬೇಕು, ಎಸ್ಪೆಷಲಿ ಏನು ಗ್ರೀನ್ ಹೌಸ್ಗಳಲ್ಲಿ. ಅದ್ರ ಜೊತೆಗದೆ ಇದು ಆರ್ದ್ರತೆ ಅಂತ ಹೇಳಿದೆ, ವಾತಾವರಣದ ಆರ್ದ್ರತೆ. ಮತ್ತೆ ಅದನ್ನ ನೀರನ್ನ ಒದಗಿಸೋದಕ್ಕೆ ಅದೇ ರೀಜನ್ ಅಲ್ಲಿ ನಾವೇನ್ ಮಡಿಗಳನ್ನ ತಯಾರಿಸಿರ್ತೀವಲ್ಲ ಅಲ್ಲಿ ಕೆಳಭಾಗದಲ್ಲಿನ ಸ್ವಲ್ಪ ಸ್ಪ್ರಿಂಕ್ಲರ್ಸ್, ಸಣ್ಣ ಸಣ್ಣ ಸ್ಪ್ರಿಂಕ್ಲರ್ಸ್ ನ ಒದಗಿಸ್ಬೇಕಾಗತ್ತೆ. ಇದೆಲ್ಲಾ ರೆಡಿ ಆದ್ಮೇಲೆ ನಾವೇನ್ ಮಾಡ್ತೀವಿ, ಗಿಡಗಳನ್ನ ನಾಟಿ ಮಾಡ್ತೀವಿ. ಗಿಡಗಳು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಬಹುದು. ಬೇರೆ ಹೂಗಳಾದ್ರೆ ನರ್ಸರಿಯಲ್ಲೆಲ್ಲ ಬೇರೆ ಕಡೆ ತಗೊಂಡ್ಬಿಡಬಹುದು. ಹೌದು, ಇದಕ್ಕೆ ನಾವು ಹೆಚ್ಚಾಗಿ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ನ ಯೂಸ್ ಮಾಡ್ತೀವಿ. ಈಗ ನೀವು ಬಾಳೆಗೆ ಹೇಗೆ ಅಂಗಾಂಶ ಬಾಳೆನ ಯೂಸ್ ಮಾಡ್ತೀವಿ ಅದೇ ತರ ಇದರಲ್ಲೂ ಸಹ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಅಂತ ಸಿಗ್ತದೆ. ಬೆಂಗಳೂರಿನ ಹುಳಿಮಾವನಲ್ಲಿ ಆಗಿರ್ಬೋದು, ಮತ್ತೆ ಫ್ಲೋರೆನ್ಸ್ ಫ್ಲೋರಾ ಅಂತ ಪ್ರೈವೇಟ್ ಕಂಪನಿ ಸಿಗ್ತವೆ, ಕೆಲವೊಂದು ಪ್ರೈವೇಟ್ ಕಂಪನೀಸ್ ಇದಾವೆ, ಅದರಲ್ಲಿ ನಮಗೆ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಸಿಗ್ತದೆ ಅಂತ ಹೇಳ್ಬೋದು. ಮತ್ತೆ ಈ ಪ್ಲಾಂಟ್ಸ್ ನ ಬೆಲೆ ಬಂದು 50 to 150 rupees ಒಂದು ಪ್ಲಾಂಟ್, ಒಂದು ಗಿಡದ ಬೆಲೆ. ಐವತ್ತರಿಂದ 150 ರೂಪಾಯಿ ಆಗುತ್ತೆ ಸರ್. ಮತ್ತೆ ಇದಷ್ಟೇ ಅಲ್ಲದೆ ಕೆಲವೊಂದು ತಳಿಗಳಿದಾವೆ, ಅದನ್ನ ಕುಂಡಗಳಲ್ಲಿ ಬೆಳೆಯೋದಕ್ಕೆ ಮಾತ್ರನೇ ಯೂಸ್ ಮಾಡ್ತಾರೆ. ಈಗ ಮನೆ ಅಲಂಕಾರಕ್ಕೋಸ್ಕರ ಕೆಲವೊಬ್ರು, ಈಗ ಇಲ್ಲೂ ಸಹ ಕೆಲವೊಂದು ನರ್ಸರಿಗಳಲ್ಲಿ ಮಾರಾಟ ಮಾಡ್ತಾರೆ ಪಾಟ್ಗಳಲ್ಲಿ. ಆ ಒಂದು ಪಾಟಿನ ಬೆಲೆನೇ 400-500 ರೂಪಾಯಿ ಆಗುತ್ತೆ ಸರ್. ಕಮರ್ಷಿಯಲ್ ಮಾಡೋದಕ್ಕೆ ಅನುಕೂಲ ಅಂತಾನೆ ಹೇಳ್ಬೋದು. 400-500 ರೂಪಾಯಿ ಆಗುತ್ತೆ ಸರ್. ಆ ಗಿಡನ ತಂದು 30 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ, ಮತ್ತೆ ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್ x 30 ಸೆಂಟಿಮೀಟರ್ ಕೊಟ್ಟು ಗಿಡಗಳನ್ನ ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡಿದ ಮೇಲೆ ನಾ ಸ್ಪ್ರಿಂಕ್ಲರ್ನೆಲ್ಲ ಅಲ್ಲಿ ಅಳವಡಿಸಿರ್ತೀವಲ್ಲ, ಅದರಿಂದ ನೀರು ಕೊಡಬೇಕಾಗುತ್ತೆ. ಮತ್ತೆ ಅವಾಗವಾಗ ಮಿಸ್ಟರ್ಸ್ ಫಾಗರ್ಸ್ನ ಆನ್ ಮಾಡ್ತಾನೆ ಇರಬೇಕು, ಯಾಕೆಂದ್ರೆ ಇದಕ್ಕೆ ಆರ್ದ್ರತೆ ಹೆಚ್ಚಾಗಿರಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾಗ ಮೇಡಮ್. ಆಗಿದ್ರೆ ಈಗ ಕುಂಡಗಳಲ್ಲಿ ಅಂದ್ರೆ ಮನೆ ಹತ್ರ ಒಂದು ಶೋಗೆ ಅಲಂಕಾರಕ್ಕೆ ಬೆಳಿಬಹುದು, ವಾಣಿಜ್ಯವಾಗಿ ನಮ್ಮ ರೈತರು ಬೆಳಿಬೇಕಂದಾಗ ಗ್ರೀನ್ ಹೌಸ್ ಅಲ್ಲೇ ಬೆಳಿಬೇಕಾಗುತ್ತೆ. ಹೌದು ಸರ್. ಇಲ್ಲಿ ಸಹ ಪಾಟಲ್ ಬೆಳೆಯೋದು ಕಷ್ಟ ಸರ್, ಈ ಕ್ಲೈಮೇಟ್ ಅಲ್ಲಿ. ಹೌದು, ಪಾಟ್ ಅಲ್ಲಿನು ತುಂಬಾ ದಿನ ಬರೋದಿಲ್ಲ, ಗಿಡಗಳು ಸತ್ತೋಗಂತ ಚಾನ್ಸಸ್ ಇರುತ್ತೆ. ಮತ್ತೆ ಈಗ ತಳಿಗಳು ಅಂತ ಹೇಳಿದೆ, ಈಗ ಕಮರ್ಷಿಯಲ್ ಆಗಿ ಬೆಳೆಯೋದಕ್ಕೆ ಬೇರೆ ತಳಿಗಳಿದಾವೆ, ಪಾಟ್ ಅಲ್ಲಿ ಬೆಳೆಯೋದಕ್ಕೆ ಬೇರೆ ತಳಿಗಳಿದಾವೆ. ಯಾವ ತಳಿಗಳಿದಾವೆ ಈಗ ಕಮರ್ಷಿಯಲ್ ಆಗಿ ಅಂತ ಬಂದಾಗ ಸರ್? ಆದಷ್ಟು ಇಲ್ಲಿ ನಮ್ಮ ಕಡೆ ನಿಮಗೆ ಗೊತ್ತಿದೆ ರೆಡ್ ಕಲರ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ, ಈಗ ಗುಲಾಬಿಲೇ ಆಗಿರ್ಬೋದು ಯಾವ್ದ್ರಲ್ಲಾದ್ರೂ ಆಗಿರ್ಬೋದು. ಈಗ ಇದರಲ್ಲೂ ಸಹ ರೆಡ್ ಆಗಿರ್ಬೋದು, ಪಿಂಕ್ ಮತ್ತೆ ಗ್ರೀನ್, ಅದರಲ್ಲಿ ಮತ್ತೆ ಬೈ ಕಲರ್ ಅಂದ್ರೆ ಎರಡು ಮಿಕ್ಸ್ ಇರತಕ್ಕಂತ ವೆರೈಟೀಸ್, ಈ ತರ ತುಂಬಾ ತರದ ತಳಿಗಳಿದಾವೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಹೆಚ್ಚಾಗಿ ಬೆಳೆಯೋದು ಅಂದ್ರೆ ಒಂದು ಟ್ರಾಪಿಕಲ್ ರೆಡ್ ಅಂತ ಒಂದು ತಳಿ ಬರುತ್ತೆ, ನಂತರ ಫೈರ್ ಅಂತ ಬರುತ್ತೆ, ಇವೆಲ್ಲ ರೆಡ್ ಕಲರ್ ವೆರೈಟೀಸ್. ನಂತರ ಇನ್ನೊಂದು ಮಿಡೋರಿ, ಮಿಡೋರಿ ಬಂದು ಗ್ರೀನ್ ಕಲರ್ ವೆರೈಟಿ, ಅದರಲ್ಲಿ ಪಿಸ್ತಾಚಿಯೋ ಅಂತ ಕೂಡ ಬರುತ್ತೆ, ಇದು ಸಹ ಗ್ರೀನ್ ಕಲರ್ ವೆರೈಟಿ. ಮತ್ತೆ ಆಕ್ರೋಪಾಲಿಸ್ ಅಂತ ಬರುತ್ತೆ, ಅದು ವೈಟ್ ಕಲರ್ ವೆರೈಟಿ. ಇನ್ನೊಂದು ಫ್ಯಾಂಟಸಿಯಾ ಅಂತ ಬರುತ್ತೆ, ಅದು ಬೈ ಕಲರ್ ವೆರೈಟಿ. ಚಿಯರ್ಸ್ ಅಂತ ಬರುತ್ತೆ. ಇವೆಲ್ಲ ನೀವು ಹೆಸರು ಕೇಳಿ ಒಂಥರ ವಿಚಿತ್ರ ಅನಿಸ್ಬೋದು, ಯಾಕೆಂದ್ರೆ ಇವ್ಯಾವ್ದು ನಮ್ಮ ತಳಿಗಳಲ್ಲ, ಫಾರಿನ್ ತಳಿ ಹೆಚ್ಚಾಗಿ ಇದರಲ್ಲಿ. ಏನು ಆಂತರ್ಯಮಲ್ಲಿ ಇದಾವೆ, ಎಲ್ಲಾ ಫಾರಿನ್ ತಳಿಗಳೇ ಹೆಚ್ಚಾಗಿದಾವೆ. ಮತ್ತೆ ಇದನ್ನ ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಯೂಸ್ ಮಾಡೋದು, ಯಾಕೆಂದ್ರೆ ಒಂದು ಹೂವಿನ ಬೆಲೆ 20 ರೂಪಾಯಿ, ಮಿನಿಮಮ್ 20 ರೂಪಾಯಿ ಇರುತ್ತೆ ಸರ್. ಈಗ ಈವನ್ ಮೂಡಿಗೆರೆ ಅಂತ ಹೇಳಿದೆ, ಅಲ್ಲಿ ಮಾಕೋನಹಳ್ಳಿ ಅಂತ ಒಂದು ಊರಿದೆ, ಆ ಊರಲ್ಲಿ ಒಬ್ಬರು ರೈತರು ಕಮರ್ಷಿಯಲ್ ಆಗಿ ಬೆಳೀತಾ ಇದಾರೆ, ಒಂದು 2-3 ಎಕರೆ ಅಷ್ಟು ಪಾಲಿ ಹೌಸ್ ಅಲ್ಲಿ ಬೆಳೀತಾ ಇದಾರೆ. ಎಲ್ಲ ಏನು ಬೆಳೆದಿದ್ದನ್ನೆಲ್ಲಾನು ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ನಿಮಗೆ ಈವನ್ ಇಲ್ಲಿ ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂತ ಇದು ಇಲ್ಲ ಅಂತಂದ್ರು, ಈಗ ಬೆಂಗಳೂರು ಅಂತ ಹೇಳಿದೆ, ಬೆಂಗಳೂರಲ್ಲಿ ಒಂದು ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಸೆಂಟರ್ ಅಂತ ಇದೆ, ಅಲ್ಲಿ ಕೂಡ ನಾವು ಮಾರಾಟ ಮಾಡೋದಕ್ಕೆ ಯೂಸ್ ಮಾಡಬಹುದು. ಬಟ್ ಅಲ್ಲಿ ಹೆಚ್ಚಾಗಿ ಹೋಗ್ತಿರೋದು ಯಾವ್ದು ಅಂದ್ರೆ ಗುಲಾಬಿನ ಹೆಚ್ಚಾಗಿ ಇದ್ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಈಗ ನಾನು ಹೇಳ್ದಾಗೆ ಇದರಲ್ಲಿ 3 ತರದ ತಳಿಗಳು ಬರ್ತವೆ ಸರ್. ಒಂದು ಸ್ಟ್ಯಾಂಡರ್ಡ್ ಅಂತ ಬರುತ್ತೆ, ಇನ್ನೊಂದು ಒಬೇಕ್ ಅಂತ ಬರುತ್ತೆ, ಇನ್ನೊಂದು ಟ್ಯೂಲಿಪ್ ಟೈಪ್ ಅಂತ ಬರುತ್ತೆ. 3 ಟೈಪ್ ಬರ್ತವೆ ಸರ್. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಈ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ನಲ್ಲ, ಇದನ್ನ ಕಮರ್ಷಿಯಲ್ ಆಗಿ ಬೆಳೆಯೋದಕ್ಕೆ ಯೂಸ್ ಮಾಡ್ತಾರೆ. ಈ ಒಬೇಕ್ ಅಂತಂದ್ರೆ ಬೈ ಕಲರ್, ಎರಡ್ ಕಲರ್ ಮಿಕ್ಸ್ ಇರತಕ್ಕಂತ ವೆರೈಟೀಸ್. ಇನ್ನೊಂದು ಟ್ಯೂಲಿಪ್ ಅಂದ್ರೆ ಕಪ್ ಶೇಪ್ ಬರುತ್ತೆ, ಕಪ್ ಶೇಪ್ ಅಲ್ಲಿ ಫ್ಲವರ್ಸ್ ಬರುತ್ತೆ. ಇವನ್ನ ಅಷ್ಟಾಗಿ ಕಮರ್ಷಿಯಲ್ ಆಗಿ ಯೂಸ್ ಮಾಡೋದಿಲ್ಲ, ಸ್ಟ್ಯಾಂಡರ್ಡ್ ಟೈಪ್ ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರೆ. ಲಾಭದಾಯಕ ಅಂದ್ರೆ ಸ್ಟ್ಯಾಂಡರ್ಡ್ ಟೈಪ್ ಅಂದ್ರೆ ಹಾರ್ಡ್ ಶೇಪ್, ಹಾರ್ಡ್ ಶೇಪ್ ಅಲ್ಲಿ ಬರುತ್ತೆ ಫ್ಲವರ್ಸ್. ಆಕ್ಚುಲ್ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ಇದು ರೈತರಿಗೆ ಅಷ್ಟು ಅವಶ್ಯಕತೆ ಇಲ್ಲದೆ ಇರ್ಬೋದು. ಆ ಹಾರ್ಡ್ ಶೇಪ್ ಅಂತ ಏನ್ ನಾವು ನೋಡ್ತಿವಲ್ಲ ಹೂವು ಅಂತ ಏನ್ ನೋಡ್ತಿವಲ್ಲ, ಅದು ನಿಜವಾದ ಹೂವಲ್ಲ. ಅದನ್ನ ನಾವು ಮಾಡಿಫೈಡ್ ಲೀಫ್ ಅಂತ ಕರಿತೀವಿ, ಅಂದ್ರೆ ಎಲೆಯಿಂದ ಮಾರ್ಪಾಡಾಗಿರೋಂತ ಹೂವು ಅಂತ. ಅದರಲ್ಲಿ ಒಂದು ಏನು ಸ್ಪೇತ್ ಅಂತ ಹೇಳ್ತಾರೆ, ಅದನ್ನ ಹಾರ್ಡ್ ಶೇಪ್ ಅಲ್ಲಿ ಇರೋದನ್ನ ಸ್ಪೇತ್ ಅಂತ ಕರೀತಾರೆ. ಮತ್ತೆ ಇನ್ನೊಂದು ಸ್ಪೇಡಿಕ್ಸ್, ಅದ್ರದ್ದು ಇನ್ಫ್ಲೋರಸೆನ್ಸ್ ಅಂತ ಏನ್ ಬರುತ್ತಲ್ಲ, ಅದನ್ನ ನಾವು ಸ್ಪೇಡಿಕ್ಸ್ ಅಂತ ಕರಿತೀವಿ. ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂತ ರಿಯಲ್ ಹೂಗಳು, ನಿಜವಾದ ಪುಷ್ಪಗಳು ಇರ್ತವೆ ಸರ್ ಸ್ಪೇಡಿಕ್ಸ್ ಅಲ್ಲಿ. ಇದು ಏನಿದೆಯಲ್ಲ, ಅದು ಮಾಡಿಫೈಡ್ ಲೀಫ್. ಆ ನಿಜವಾದ ಪುಷ್ಪಗಳು ನಮಗೆ ಅದು ತುಂಬಾ ಮೈನ್ಯೂಟ್ ಆಗಿರ್ತವೆ, ಚಿಕ್ಕದಾಗಿರ್ತವೆ, ಅವು ಕಾಣಿಸೋದು ಇಲ್ಲ. ನಾವು ಮೇನ್ ಆಗಿ ಈ ಮಾಡಿಫೈಡ್ ಲೀಫ್ ಅದನ್ನ ಸ್ಪೇತ್ ಅನ್ನೇ ಫ್ಲವರ್ ಆಗಿ ಯೂಸ್ ಮಾಡ್ತೀವಿ ಸರ್. ಮತ್ತೆ ಕುಂಡದಲ್ಲಿ ಬೇರೆ ತರ ತಳಿಗಳನ್ನ ಬೆಳಿಬಹುದು. ಹೌದು ಹೌದು, ಕುಂಡಗಳಲ್ಲಿ ಬೆಳಿತಕ್ಕಂಥದ್ದು ಅಂದ್ರೆ ಮಿಯಾ ಅಂತ ಒಂದ್ ಬರುತ್ತೆ, ಬೋನಿಕಾ, ಟಿಟಿಕಾಕ, ಕಾನಸಾಸ್, ಫ್ಲೋರಿಡಾ, ಫೆಲಾಸಿಟಾ, ಈ ತರ ಹಲವಾರು ತಳಿಗಳಿದಾವೆ, ಹಲವಾರು ತಳಿಗಳಿದಾವೆ. ಮತ್ತೆ ಕುಂಡಗಳಲ್ಲಿ ಬೆಳೆಯ ತಳಿಗಳಲ್ಲಿ ಏನಾಗುತ್ತೆ ಅಂದ್ರೆ ಅವು ಮೇನ್ ಆಗಿ ಡ್ವಾರ್ಫ್ ಸ್ವಲ್ಪ ಕುಳ್ಳ ಇರತಕ್ಕಂತ ತಳಿಗಳು, ಮತ್ತೆ ಹೆಚ್ಚಾಗಿ ಕಂದುಗಳನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ತಳಿಗಳನ್ನೇ ಯೂಸ್ ಮಾಡ್ತಾರೆ. ಮತ್ತೆ ಇದರಲ್ಲಿ ಸಸ್ಯಾಭಿವೃದ್ಧಿ ಯಾವ ರೀತಿ ಮಾಡಬೇಕಾಗುತ್ತೆ ಮೇಡಮ್? ನಾನು ಹೇಳಿದೆ, ಫಸ್ಟ್ ಗೆ ನೀವು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಅಥವಾ ಅಂಗಾಂಶ ಕೃಷಿಯಿಂದ ಬಂದಿರತಕ್ಕಂಥ ಗಿಡಗಳನ್ನ ತಂದು ಹಾಕಿರ್ತೀರ ಸರ್. ಹೌದು. ಕೆಲವೊಂದು ತಳಿಗಳಲ್ಲಿ ಈ ಕಂದುಗಳಲ್ಲಿ ಸಹ ಪ್ರೊಡ್ಯೂಸ್ ಆಗ್ತಾ ಇರ್ತವೆ. ಪಕ್ಕದಲ್ಲಿ ನಮಗೆ ಬಾಳೆಗೆ ಕಂದು ಬರುತ್ತೋ ಸೈಡಲ್ಲೂ ಸಹ ಕಂದು ಬರ್ತದೆ. ಆ ಕಂದುಗಳನ್ನ ಸಪರೇಟ್ ಮಾಡಿ ಅದನ್ನು ಸಹ ಗಿಡಗಳನ್ನಾಗಿ ಯೂಸ್ ಮಾಡಬಹುದು. ಕಂದುಗಳನ್ನ ಅವಾಗವಾಗ ತೆಗಿತಾ ಇರಬೇಕು. ಕಂದುಗಳನ್ನ ತೆಗಿಲಿಲ್ಲ ಅಂತಂದ್ರೆ ಮೇನ್ ಇರ್ತಕ್ಕಂಥ ಪ್ಲಾಂಟ್ ಇಂದ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಂದುಗಳನ್ನ ತೆಗೆದು ಸಪರೇಟ್ ಆಗಿ ಪ್ಲಾಂಟ್ ಮಾಡ್ಕೋಬಹುದು. ಮೇನ್ ಜೀವಿತಾವಧಿ ಎಷ್ಟು ಅಂದ್ರೆ 10-15 ವರ್ಷದವರೆಗೂ ಬಾಳುತ್ತೆ ಇದು. ಒಂದು ಸಸ್ಯ ಇದು ಒಂದು ಪೆರಿನಿಯಲ್ ಪ್ಲಾಂಟ್. ಜೀವಿತಾವಧಿ 10-15 ವರ್ಷ. ಈಗ ನಾವು ಏನ್ ಪ್ಲಾಂಟ್ ಮಾಡಿದ್ರೆ ಕಂದುಗಳನ್ನ ತೆಗೆದು ಸಪರೇಟ್ ಹಾಕಿ ಅದರನ್ನು ಗಿಡಗಳನ್ನ ಮಾಡ್ಕೊಂತ ಹೋಗ್ಬೋದು. ಒಂದು 4-5 ವರ್ಷ ಆದ್ಮೇಲೆ ಗಿಡದ ಕಾಂಡ ಉದ್ದ ಆಗ್ತಾ ಹೋಗುತ್ತೆ. ಆ ಕಾಂಡವನ್ನು ಸಹ ಕತ್ತರಿಸಿ ನಾವು ಮತ್ತೊಂದು ಗಿಡವಾಗಿ ಮಾಡ್ಕೋಬಹುದು. ಸಸ್ಯಾಭಿವೃದ್ಧಿ ಮಾಡಬಹುದು. ಈ ತರ ಕೂಡ ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು ಸರ್. ನಂತರ ಅಂಗಾಂಶ ಕೃಷಿ ಅವ್ರು ಕಮರ್ಷಿಯಲ್ ಆಗಿ ಮಾಡ್ತಾರೆ. ನಾವು ನಮ್ಮ ಮಟ್ಟದಲ್ಲಿ ಮಾಡ್ಕೋಬೇಕು ಅಂದಾಗ ಕಂದುಗಳು ಮತ್ತೆ ಅದರದ್ದು ಕಟ್ಟಿಂಗ್ಸ್ ಕಾಂಡವನ್ನು ಕತ್ತರಿಸಿದ ಭಾಗವನ್ನು ಕೂಡ ನಾವು ಸಸ್ಯಾಭಿವೃದ್ಧಿಗೆ ಯೂಸ್ ಮಾಡಬಹುದು. ಇದಕ್ಕೆ ನೀರು ನಿರ್ವಹಣೆ ಯಾವ ರೀತಿ ಮಾಡಬೇಕಾಗುತ್ತೆ ಮೇಡಮ್? ಮೇನ್ ಆಗಿ ನಾನು ಹೇಳಿದೆ, ನಾವು ಈಗ ಇಲ್ಲೆಲ್ಲ ಮಾಡಿದಂಗ್ ಫ್ಲಡ್ ಇರಿಗೇಷನ್ ಎಲ್ಲ ಮಾಡಲ್ಲ, ಸ್ಪ್ರಿಂಕ್ಲರ್ಸ್ ಅಂತ ಹೇಳಿದೆ. ಗಿಡದ ಹತ್ರನೇ ನಾವು ಸ್ಮಾಲ್ ಸ್ಪ್ರಿಂಕ್ಲರ್ಸ್ ನ ಹಾಕಿರ್ತೀವಿ, ಮತ್ತೆ ಗ್ರೀನ್ ಹೌಸ್ ಅಲ್ಲಿ ಮಿಸ್ಟರ್ಸ್ ಹಾಕಿರ್ತೀವಿ, ಮೇಲೆ ಹಾಕಿರ್ತೀವಿ, ಫಾಗರ್ಸ್ ಹಾಕಿರ್ತೀವಿ. ಈಗ ಬೇಸಿಗೆ ಇತ್ತು ಅಂತಂದ್ರೆ ದಿನಕ್ಕೆ ಅಟ್ಲೀಸ್ಟ್ 2 ಸರಿನಾದ್ರೂ ಆನ್ ಮಾಡ್ಬೇಕಾಗತ್ತೆ. ಇಲ್ಲ ವಿಂಟರ್ ಸೀಸನ್ ಚಳಿಗಾಲ ಇದೆ ಮಳೆಗಾಲ ಇದೆ ಅಂತಂದಾಗ ವಾರಕ್ಕೊಂದ್ಸರಿ ಅಥವಾ ವಾರದಲ್ಲಿ 2 ಸರಿ ನಾವು ವಾತಾವರಣ ನೋಡ್ಕೊಂಡು ನಾವು ಅದಕ್ಕೆ ತಕ್ಕಂಗೆ ನಾವು ಕೊಡ್ಬೇಕಾಗತ್ತೆ. ಈಗ ಮತ್ತೆ ನಾವು ಯಾವ್ದೇ ಹೂವಿನ ಗಿಡ ಬೆಳೆದ್ರು ಸಾಕಷ್ಟು ಗೊಬ್ಬರ ಪೋಷಕಾಂಶಗಳನ್ನೆಲ್ಲ ನೀಡಬೇಕಾಗತ್ತೆ. ಇದಕ್ಕೂ ಏನಾದರೂ ಪೋಷಕಾಂಶಗಳು ಗೊಬ್ಬರ ಸಾಲಿಬಲ್ಲು ಈ ತರ ಏನಾದರೂ ಕೂಡ ಕೊಡ್ಲೇಬೇಕು. ನಾನು ಏನ್ ಹೇಳಿದೆ, ಇದು ಮಣ್ಣು ರಹಿತ ಬೆಳೆ ಅಂತ ಹೇಳಿದೆ. ಅಟ್ಲೀಸ್ಟ್ ಮಣ್ಣಲ್ಲೇನೆ ನಮಗೆ ಸ್ವಲ್ಪ ನ್ಯೂಟ್ರಿಯೆಂಟ್ ಸಿಗುತ್ತೆ, ಬಟ್ ಇದನ್ನ ಮಣ್ಣು ಇಲ್ಲದೆ ಬೆಳೀತಾ ಇದೀವಿ ಅಂದಾಗ ನಾವು ಎಕ್ಸಸ್ ನ್ಯೂಟ್ರಿಯೆಂಟ್ಸ್ ಕೊಡ್ಲೇಬೇಕಾಗುತ್ತೆ. ಅದರಲ್ಲೂ ಈ ಗಿಡದ ವಿಶೇಷತೆ ಏನಂದ್ರೆ ಹೆಚ್ಚಾಗಿ ಸಾಲ್ಯುಬಲ್ ಫರ್ಟಿಲೈಸರ್ಸ್ ನ ಹೆಚ್ಚಾಗಿ ತಗೊಳುತ್ತೆ. ಈಗ 99 ಅಂತ ನಮಗೆ ಸಿಗುತ್ತೆ ಹೊರಗಡೆ ಮಾರ್ಕೆಟ್ ಅಲ್ಲಿ, ಸಮ್ ಮೈಕ್ರೋ ನ್ಯೂಟ್ರಿಯೆಂಟ್ ಸಾಲ್ಯುಬಲ್ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗುತ್ತೆ. ಈ 99 ಜೊತೆ ಒಂದು 5-6 ಗ್ರಾಮ್ 99 ಪ್ರತಿ ಲೀಟರ್ ವಾಟರ್ ಗೆ ಹಾಕೊಂಡು, ಅದ್ರ ಜೊತೆ 1 ಗ್ರಾಮ್ ಅಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿ ಸ್ಪ್ರೇ ಮಾಡಬೇಕಾಗುತ್ತೆ. ನಂತರ ಈಗ ಗಿಡಗಳಿಗೆ ನಮ್ಮ ಮಾಮೂಲಿ ಯೂರಿಯಾ, ಈಗ ಸಿಂಗಲ್ ಸೂಪರ್ ಫಾಸ್ಫೇಟ್ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಇದನ್ನು ಸಹ ನಾವು ಒದಗಿಸ್ಬೇಕು. ಮತ್ತೆ ಯೂರಿಯಾನ ಅಟ್ಲೀಸ್ಟ್ ಅವಾಗವಾಗ ಕೊಡ್ತಾ ಇದ್ರೆ ಗಿಡಗಳ ಬೆಳವಣಿಗೆ ಚೆನ್ನಾಗುತ್ತೆ. ಮೇನ್ ಆಗಿ ನಮಗೆ 99 ಇದ್ರಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಆಗುತ್ತೆ ಸರ್. ಅದ್ರ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಈ ಗೊಬ್ಬರನ ಸಹ ವರ್ಷಕ್ಕೊಂದ್ಸರಿ ಕೊಡ್ಬೇಕಾಗತ್ತೆ. ಈಗ ಏನ್ ನಾವು ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ರಾಸಾಯನಿಕ ಗೊಬ್ಬರ, ಅದನ್ನು ಕೊಡಬಹುದು. ಈಗ ಗಿಡಗಳ ನಾಟಿ ಮಾಡ್ಬೇಕಾದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಕೂಡ ಹಾಕಿರ್ತೀರಾ, ಮತ್ತೆ ಈಗ ಏನ್ 99 ವಾರಕ್ಕೊಂದ್ಸರಿ ಕೊಡ್ತಾ ಹೋದ್ರೆ ಗಿಡಗಳು ಚೆನ್ನಾಗಿ ಬೆಳೀತವೆ ಅಂತಾನೆ ಹೇಳ್ಬೋದು. ಮತ್ತೆ ಇದೇನಾದ್ರೂ ಎಲೆಗಳನ್ನ ತೆಗೆಯೋದು ಆ ತರ ಒಂದು ಮಾಡ್ಬೇಕಾಗತ್ತ ಮೇಡಮ್? ಹೌದು, ಈಗ ಈ ಎಲೆಗಳಿಗೂ ಸಹ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇದೆ ಅಂತ ಹೇಳ್ಬೋದು ಸರ್. ಒಂದು ಎಲೆನ 2 ರೂಪಾಯಿ ಹೆಂಗ್ ಮಾರ್ತಾರೆ ಸರ್? ಎಲೆಗೂ ಬೇಡಿಕೆ. ಹೌದು, ಬಾಳೆಗೆ ಎಲೆಗೆ ಹೆಂಗ್ ಬೇಡಿಕೆ ಇದೆಯಾ? ಹೌದೌದು, ಈಗ ನಿಮಗೆ ಈಗಲೂ ಬಾಳೆ ಎಲೆಗೆ ಎಲ್ಲ ದುಡ್ಡು ಕೊಡ್ ತಗೋತಾರೆ ನೋಡಿದಿರ. ಅದೇ ತರ ಇದ್ರ ಎಲೆಗಳನ್ನು ನಾವು ಮಾರ್ಕೆಟಿಂಗ್ ಮಾಡಬಹುದು, ಮತ್ತೆ ಒಂದ್ ಎಲೆನ ಅಟ್ಲೀಸ್ಟ್ 2 ರೂಪಾಯಿ ಹೆಂಗಾದ್ರೂ ತಗೋತಾರೆ, ಯಾಕಂದ್ರೆ ಡೆಕೋರೇಷನ್ ಪರ್ಪಸ್ ಗೆ ಯೂಸ್ ಮಾಡ್ತಾರೆ. ಅದು ಅಲ್ಲದೆ ಕೆಲವೊಂದು ಎಲೆಗಳು ಹಳೆವಾಗಿರ್ತವೆ, ಅಂತವನ್ನೆಲ್ಲ ತೆಗೆದು ನೀಟಾಗಿ ಅವಾಗವಾಗ ಮೇಂಟೈನ್ ಮಾಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ರೋಗಗಳು ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಮತ್ತೆ ಸ್ವಲ್ಪ ಕೀಟಗಳು ಅಟ್ಯಾಕ್ ಆಗೋಂಥ ಚಾನ್ಸಸ್ ಇರುತ್ತೆ. ಆದಷ್ಟು ಅವಾಗವಾಗ ನೋಡಿ, ಈಗ ಹಣ್ಣತ್ತಿರ ಅಂತ ಗಿಡಗಳು ಕೆಲವೊಂದಕ್ಕೆ ಸಣ್ಣದಾಗಿ ಡಿಸೀಸ್ ಅಟ್ಯಾಕ್ ಆಗಿರುತ್ತೆ, ರೋಗ ಅಟ್ಯಾಕ್ ಆಗಿರುತ್ತೆ, ಅಂತ ಎಲೆಗಳು ಅವನ್ನೆಲ್ಲ ಅವಾಗವಾಗ ತೆಗೆದಾಕ್ತಾ ಇರಬೇಕು ಸರ್. ಎಲೆಗಳು ತೆಗಿಬೇಕಾಗುತ್ತೆ, ಮತ್ತೆ ಕಂದುಗಳು ತೆಗೆಯೋದ್ರಿಂದ ಮುಖ್ಯ ಒಂದು ಸಸಿಗೆ ಹೆಚ್ಚು. ಈಗ ಬಾಳೆಲ್ ಮಾಡ್ತೀವಲ್ಲ ಅದೇ ತರ ಮಾಡ್ಬೇಕಾಗುತ್ತೆ. ಈಗ ನಾವು ಯಾವ್ದೇ ಒಂದು ಹೂವಿನ ಕೃಷಿ ಮಾಡ್ಲಿ ಸಾಕಷ್ಟು ಕೀಟ ರೋಗಗಳು ಬಾಧೆ ಕಂಡು ಬರುತ್ತೆ ಮೇಡಮ್. ಈ ಸಸ್ಯ ಸಂರಕ್ಷಣೆ ಅಂದ್ರೆ ಯಾವ ರೀತಿ ಮಾಡ್ಬೇಕಾಗತ್ತೆ, ಯಾವ ರೀತಿ ಕಾಪಾಡಬೇಕಾಗುತ್ತೆ? ಈಗ ಇದರಲ್ಲಿ ಕೀಟಗಳು ಅಂತಂದ್ರೆ ಸರ್, ಮೇನ್ ಆಗಿ ಹಿಟ್ಟು ತಿಗಣೆ ಅಂತ ಒಂದು ಬರುತ್ತೆ. ಹಿಟ್ಟು ತಿಗಣೆ ಅಂದ್ರೆ ಮೀಲಿ ಬಾಕ್ಸ್ ಅಂತ ಕರೀತಾರೆ. ಇನ್ನೊಂದು ಶಲ್ಕ ಕೀಟ, ಜೇಡ, ನುಷಿ, ಮೈಟ್ಸ್ ಅಂತ ಏನ್ ಕರೀತೀವಲ್ಲ, ಈ ತರದ್ದು ಹೆಚ್ಚಾಗಿ ಬರುತ್ತೆ. ಅದನ್ನ ಬಿಟ್ರೆ ಇನ್ನೊಂದು ಕ್ಯಾಟರ್ಪಿಲ್ಲರ್ಸ್ ಬರುತ್ತೆ. ಈ ಸಣ್ಣ ಈಗ ಹೇಳ್ದಂಗೆ ಹಿಟ್ಟು ತಿಗಣೆ, ನುಷಿ, ಮೈಟ್ಸ್ ಈ ತರದೆಲ್ಲ ಬಂದಾಗ, ನುಸಿ ಬಂದಾಗ ಕ್ಯಾರಿಸೈಡ್ಸ್ ಅಂತ ಸಿಗ್ತದೆ, ನಿಮಗೆ ಗೊತ್ತಿದೆ, ಮಾರ್ಕೆಟ್ ಅಲ್ಲಿ ಕೊಡ್ತಾರೆ. ಇನ್ನೊಂದು ರಸ ಇರತಕ್ಕಂಥ ಕೀಟಗಳು ಸಿಗ್ದಾಗ ಕಾನ್ಫಿಡಾರ್ ಅಂತ ಸಿಗುತ್ತೆ. ಕಾನ್ಫಿಡಾರ್ ಬಂದು 0.25 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿ ಕಂಟ್ರೋಲ್ ಮಾಡಬೇಕಾಗತ್ತೆ. ಇದರಲ್ಲಿ ಮೇನ್ ಆಗಿ ಕೀಟಗಳಿಗಿಂತ ರೋಗಗಳ ಬಾಧೆ ಹೆಚ್ಚು. ಈಗ ನಿಮಗೆ ಗೊತ್ತಿದೆ ಅಂಗಮಾರಿ ರೋಗ ಅಂತ ಬರುತ್ತೆ, ದುಂಡಾಣು ಅಂಗಮಾರಿ ರೋಗ ಅಂತ. ಅದರಲ್ಲೂ ಈಗ ದಾಳಿಂಬೆ ಹೆಚ್ಚಾಗಿ ಬೆಳೆಯೋದ್ರಿಂದ ನಿಮಗೆ ಗೊತ್ತಿದೆ, ಅದೇ ರೋಗ ಇದಕ್ಕೆ ಅಟ್ಯಾಕ್ ಆಗುತ್ತೆ ಮೇನ್ ಆಗಿ. ಇದೊಂದು ಮೇನ್ ಪ್ರಾಬ್ಲಮ್ ಸರ್ ಆಂತುರ್ಯಮಲ್ಲಿ. ಈಗ ನೀವು ನೋಡ್ದಂಗೆ ದಾಳಿಂಬೆ ಎಷ್ಟು ಲಾಸ್ ಆಗೋದಕ್ಕೆ ಮೇನ್ ಕಾರಣ ಅಂಗಮಾರಿ, ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಇದರಲ್ಲೂ ಅದೇ ತರ ಆಗತ್ತೆ ಸರ್. ಇದನ್ನ ಮೇನ್ ಆಗಿ ಕಂಟ್ರೋಲ್ ಮಾಡೋದು ಕಷ್ಟ. ಫಸ್ಟ್ ಬಂದಾಗ ನೀಟಾಗಿ ಗಿಡಗಳನ್ನ ಮೇಂಟೈನ್ ಮಾಡ್ತಾ ಇರಬೇಕು. ಅವಾಗ ಅವಾಗ ಏನಾದ್ರೂ ಡಿಸೀಸ್ ಅಟ್ಯಾಕ್ ಆಗಿದೆ ಅಂತಂದ್ರೆ ಅಂತದನ್ನೆಲ್ಲ ತೆಗಿತಾ ಇರ್ಬೇಕು. ಮತ್ತೆ ಸ್ಪ್ರೇ ಅಂತ ಬಂದಾಗ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಒಂದು ಸಿಗುತ್ತೆ, ಅದನ್ನ 0.25 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ, ಅದ್ರ ಜೊತೆ COC ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಸಿಗುತ್ತೆ, ಅದನ್ನ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕಾಗತ್ತೆ. ಇಷ್ಟೇ ಅಲ್ಲದೆ ಇದು ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ಇದನ್ನ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಕೂಡ ಕರೀತಾರೆ. ಕೆಲವೊಂದೀಗ ಸ್ಯೂಡೋಮೋನಾಸ್ ಅಂತ ಸಿಗುತ್ತೆ. ಈಗ ಫಂಗಸ್ ನ ಕಂಟ್ರೋಲ್ ಮಾಡೋದಕ್ಕಾದ್ರೆ ಟ್ರೈಕೋಡರ್ಮಾ ಅಂತ ಸಿಗುತ್ತೆ. ನಾವು ಒಂದೇ ಬರೀ ಕೆಮಿಕಲ್ನೇ ಹೆಚ್ಚಾಗಿ ಯೂಸ್ ಮಾಡಬಾರ್ದು, ಅದ್ರ ಜೊತೆ ಬಯೋ ಫರ್ಟಿಲೈಸರ್ಸ್ ನ ಯೂಸ್ ಮಾಡಿದಾಗ ನಾವು ಮಣ್ಣನ್ನು ಕಾಪಾಡ್ಕೋತೀವಿ, ಜೊತೆಗೆ ಎಲ್ಲ ನಿರ್ವಹಣೆನು ಚೆನ್ನಾಗಾಗುತ್ತೆ ಅಂತ ಕೂಡ ಹೇಳಬಹುದು ಸರ್. ಮತ್ತೆ ಅದನ್ನ ಬಿಟ್ರೆ ದುಂಡಾಣು ಅಂಗಮಾರಿ ರೋಗ ಬಿಟ್ರೆ ಆಂಥ್ರಾಕ್ನೋಸ್ ಅಂತ ಬರುತ್ತೆ, ಅಥವಾ ಚಿಬ್ಬು ರೋಗ ಅಂತ ಬರುತ್ತೆ. ಈಗ ದಾಳಿಂಬೆನೆ ಆಗಿರ್ಬೋದು ಅಥವಾ ಸೀಬೆ ಎಲ್ಲಾದ್ರಲ್ಲೂ ಬರುತ್ತೆ. ಚಿಬ್ಬು ರೋಗ ಅಂದ್ರೆ ಕಪ್ಪು ಕಪ್ಪು ಚುಕ್ಕೆಗಳು ಹಾಕ್ತವೆ ಎಲೆಗಳಲ್ಲಾಗಿರ್ಬೋದು ಅಥವಾ ಹಣ್ಣುಗಳಲ್ಲಾಗಿರ್ಬೋದು. ಇದರಲ್ಲೂ ಅಷ್ಟೇ, ಹೂಗಳಲ್ಲಿ ಅಥವಾ ಎಲೆಗಳಲ್ಲಿ ಕಪ್ಪು ಚುಕ್ಕೆಗಳ ತರ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಮಾರ್ಕೆಟ್ ಅಲ್ಲಿ ಫ್ಲವರ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ಸಹ ನಾವೀಗ ಬ್ಯಾವಿಸ್ಟಿನ್ ಅಂತ ಸಿಗುತ್ತೆ, ಹೆಕ್ಸಾಕೋನಜಲ್ ಅಂತ ಸಿಗುತ್ತೆ. ಹೆಕ್ಸಾಕೋನಜಲ್ ಬಂದು 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿ ನಾವು ಕಂಟ್ರೋಲ್ ಮಾಡಬೇಕು. ಆದಷ್ಟು ನಾವು ಜೈವಿಕ ಇದರಲ್ಲೇ ಹತೋಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅವು ಏನು ಕಂಟ್ರೋಲ್ ಆಗದಂತ ಸಂದರ್ಭದಲ್ಲಿ ರಾಸಾಯನಿಕ ಹೋಗೋದು ಹೆಚ್ಚು ಅನುಕೂಲ ಆಗ್ತದೆ. ಮತ್ತೆ ಈಗ ರೋಗ ಕೀಟದ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ ಮೇಡಮ್, ಕೊಯ್ಲು ಯಾವ ರೀತಿ ಮಾಡಬೇಕಾಗತ್ತೆ ನಮ್ಮ ರೈತರು? ಸರ್, ಈಗ ನಾವು ಗಿಡ ಹಾಕಿದೀವಿ ಅಂತಂದ್ರೆ ಒಂದು 6-8 ತಿಂಗಳಿಗೆ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಆ ಹೂಗಳನ್ನ ನಾವು ಬಿಡಬಾರ್ದು ಸರ್, ಕಿತ್ ಹಾಕ್ಬೇಕು. ಯಾಕೆಂದ್ರೆ ಗಿಡಗಳ ಬೆಳವಣಿಗೆ ಅಷ್ಟು ಚೆನ್ನಾಗಿರೋದಿಲ್ಲ. ಅಟ್ಲೀಸ್ಟ್ 1.5 ವರ್ಷದವರೆಗೂ ನಾವು ಗಿಡಗಳು ಚೆನ್ನಾಗಿ ಬೆಳೆಯೋದನ್ನ ಫಸ್ಟ್ ನೋಡ್ಕೋಬೇಕು. ಆ ನಂತರ ನಮಗೆ ಏನಾಗುತ್ತೆ, ಉತ್ತಮ ಗುಣಮಟ್ಟ ಉಳ್ಳ ಹೂಗಳನ್ನ ನಾವು ಪಡ್ಕೋಬಹುದು. ನಾವ್ ಹೆಂಗೆ ದಾಳಿಂಬೆನ 1.5 ವರ್ಷ ಕಾಪಾಡಿದ್ರೆ ನಂತರ ಒಳ್ಳೆ ಗುಣಮಟ್ಟದ ಹಣ್ಣುಗಳು ಪಡ್ಕೋಬಹುದು, ಹಂಗ ಇದನ್ನ 1.5 ವರ್ಷದವರೆಗೆ ನಾವು ಚೆನ್ನಾಗಿ ಬೆಳೆಸಬೇಕು. ಹೌದು, ಗಿಡನ ಫಸ್ಟ್ ಚೆನ್ನಾಗಿ ಬೆಳೆಸಿದ್ರೆ ನಂತರ ನಮಗೆ ಒಳ್ಳೆ ಹೂಗಳು ಸಿಗ್ತಾ ಹೋಗುತ್ತೆ. ಪ್ರತಿ ವರ್ಷಕ್ಕೆ ನಮಗೆ 1 ಗಿಡದಿಂದ 8-10 ಹೂಗಳು ಸಿಗ್ತದೆ. ಅಂದ್ರೆ ತಿಂಗಳಿಗೆ 1 ಹೂ, ಹೆಚ್ಚು ಕಡಿಮೆ ಇದು ಬಿಡೋದು. 1 ಗಿಡದಿಂದ ತಿಂಗಳಿಗೆ 1 ಹೂ ಬಿಡುತ್ತೆ. ನಿಮಗೆ ಹೇಳ್ದಂಗೆ ಇದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ನಿಮಗೆ ಅಷ್ಟು ಹೂ ಬಿಟ್ರೆ ನಿಮಗೆ ಸಾಕಷ್ಟು ಸಿಗುತ್ತೆ, ಎಕ್ಸ್ಪೋರ್ಟ್ ಮಾಡಬಹುದು. ಮತ್ತೆ ನಾನು ಹೇಳ್ದಾಗೆ 10-15 ವರ್ಷದವರೆಗೂ ನಾವು ಈ ಗಿಡಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು. ಇಳುವರಿ ಯಾವ ಪ್ರಮಾಣದಲ್ಲಿ ಅಂದ್ರೆ ಅದೇ ತಿಂಗಳಿಗೆ ಒಂದೇ ಹೂ ಹೇಗೆ ಹಾರ್ವೆಸ್ಟ್ ಮಾಡ್ಬೇಕು ಅಂದ್ರೆ, ನಾನು ಹೇಳ್ದೆ ಸ್ಪೇತ್ ಅಂತ ಹಾರ್ಟ್ ಶೇಪ್ ಅಲ್ಲಿ ಇರುತ್ತೆ ಅಂತ ಹೇಳ್ದೆ, ಅದು ಕಂಪ್ಲೀಟ್ ಆಗಿ ಓಪನ್ ಆಗಿರ್ಬೇಕು. ಮತ್ತೆ ಇನ್ನೊಂದು ಕ್ಯಾಂಡಲ್ ಅಂತ ಇರುತ್ತೆ, ಅದರಲ್ಲಿ ಸ್ಪೇಡಿಕ್ಸ್ ಅಥವಾ ಕ್ಯಾಂಡಲ್, ಅದರಲ್ಲಿ ಒಂದು ಕಾಲು ಭಾಗದಷ್ಟು ಬಣ್ಣ ಚೇಂಜ್ ಆಗಿರ್ಬೇಕು. ಅದ್ರ ಬಣ್ಣದಲ್ಲಿ ಕಾಲು ಭಾಗ ಚೇಂಜ್ ಆಗಿರ್ಬೇಕು. ಇಂಥ ಟೈಮಲ್ಲಿ ನಾವು ಹೂವನ್ನ ಕಟಾವ್ ಮಾಡ್ಬೇಕು. ಹೌದು, ನಾವು ಆ ಟೈಮ್ನ ಬಿಟ್ಟು ಈಗ ಒಂದು 1/2 ಭಾಗ ಚೇಂಜ್ ಆಗಿತ್ತು ಅಂತ ಅನ್ಕೊಳ್ಳಿ ಬಣ್ಣ, ಅಂತ ಟೈಮಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ, ಅದ್ರ ಬಾಳಿಕೆ ಕಡಿಮೆ ಆಗ್ತಾ ಹೋಗುತ್ತೆ, ಅದ್ರ ಜೀವಿತಾವಧಿ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಹೂದಾಣಿಗಳಲ್ಲಿ ಇಟ್ಟಾಗ ಬೇಗ ಒಣಗೋಗ ಅಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಒಂದು ಕಾಲು ಭಾಗದ ಬಣ್ಣ ಚೇಂಜ್ ಆದ ಮಾತ್ರ ನಾವು ಕುಯ್ಲು ಮಾಡ್ಬೇಕಾಗತ್ತೆ ಸರ್. ಕುಯ್ಲು ಮಾಡಿದ ನಂತರ ಅದನ್ನ ಯಾವ ರೀತಿ ಸಾಗಾಣಿಕೆ ಮಾಡ್ಬೇಕಾಗತ್ತೆ ಮೇಡಮ್? ಸರ್, ನಮ್ಮಲ್ಲಿ ಈಗ ನೀವ್ ಹೇಳ್ದಂಗೆ ಇಲ್ಲೇ ಲೋಕಲ್ ಮಾರ್ಕೆಟ್ ಆದ್ರೆ ಸೇವಂತಿಗೆ ಇಲ್ಲೇ ಮಾರ್ಬಿಡ್ತಾರೆ. ಇದಕ್ಕೆ ತುಂಬಾ ಪ್ರೊಸೀಜರ್ ಇರುತ್ತೆ ಸರ್. ಫಸ್ಟ್ ಪ್ರೀ ಕೂಲಿಂಗ್ ಅಂತ ಮಾಡ್ತಾರೆ, ಪಲ್ಸಿಂಗ್ ಅಂತ ಮಾಡ್ತಾರೆ, ಗ್ರೇಡಿಂಗ್ ಅಂತ ಮಾಡಿ ಆ ನಂತರ ಪ್ಯಾಕಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಬೇಕಾಗತ್ತೆ. ಈಗ ಪ್ರೀ ಕೂಲಿಂಗ್ ಅಂತಂದ್ರೆ ಏನಂದ್ರೆ, ಈಗ ನಾವು ಒಂದು ಹಾರ್ವೆಸ್ಟ್ ಮಾಡಿದಾಗ ಅದ್ರಲ್ಲಿ ಇರ್ತಕ್ಕಂಥ ಉಷ್ಣಾಂಶನ ನಾವು ತೆಗ್ದಾಕೋದು. ಸೊ ಇಮಿಡಿಯೇಟ್ ನಾವು ಹಾರ್ವೆಸ್ಟ್ ಮಾಡಿ ಏನ್ ಮಾಡಬೇಕು, ಒಂದು ಬಕೆಟ್ ಅಲ್ಲಿ ನೀರಿಟ್ಕೊಂಡಿರ್ಬೇಕು, ಆ ನೀರೊಳಗಡೆ ಹಾಕ್ಬೇಕು. ಆ ನಂತರ ಏನ್ ಮಾಡ್ಬೇಕು ಅಂದ್ರೆ, ಕೋಲ್ಡ್ ಸ್ಟೋರೇಜ್ಗಳು ಇರ್ತದೆ ಅದ್ರಲ್ಲಿ ತಗೊಂಡೋಗಿ ಇಡಬೇಕು. 3 ಡಿಗ್ರಿ ಸೆಲ್ಸಿಯಸ್ ಇರ್ಬೇಕು ಅದ್ರಲ್ಲಿ ಉಷ್ಣಾಂಶ, ಅದ್ರಲ್ಲಿ ಇಡಬೇಕು. ಆ ನಂತರ ಗ್ರೇಡಿಂಗ್ ಅಂತ ಮಾಡ್ತಾರೆ. ನಿಮಗೆ ಗೊತ್ತಿದೆ ಗ್ರೇಡಿಂಗ್ ಅಂದ್ರೆ, ಈಗ ದಪ್ಪ ಸೈಜ್ ಇರೋದು ಒಂದ್ ಕಡೆ, ಸಣ್ಣ ಸೈಜ್ ಈಗ ದಾಳಿಂಬೆಲ್ಲೂ ಮಾಡ್ತಾರೆ ಮಾಡ್ತಾರೆ. ಹಾಗೆ ಇದ್ರಲ್ಲೂ ಬೇಸ್ಡ್ ಆನ್ ಸ್ಪೇಸ್ ಸೈಜ್ ಆಗಿರ್ಬೋದು, ಮತ್ತೆ ಆ ಸ್ಟಾಕ್ ಲೆಂತ್ ಅಂತ, ಈಗ ಯಾಕೆಂದ್ರೆ ಇದನ್ನ ಕತ್ತರಿಸಿದ ಹೂವಾಗಿ ನಾವು ಯೂಸ್ ಮಾಡ್ತೀವಿ, ಆ ಸ್ಟಾಕ್ ಲೆಂತ್ ಮತ್ತೆ ಸೈಜ್ ಆಫ್ ದಿ ಫ್ಲವರ್, ಹೂವಿನ ಸೈಜ್ ಎಷ್ಟಿದೆ ಅಂತ ನೋಡ್ಕೊಂಡು ಅದ್ರ ಪ್ರಕಾರ ನಾವು ಗ್ರೇಡ್ ನ ಮಾಡ್ಕೋತಾ ಹೋಗ್ತೀವಿ. ಗ್ರೇಡ್ಗಳು ಅಂದ್ರೆ ಎಕ್ಸ್ಟ್ರಾ ಲಾರ್ಜ್, ಲಾರ್ಜ್, ಮೀಡಿಯಮ್, ಸ್ಮಾಲ್, ಮಿನಿ, ಈ ತರ 5 ಗ್ರೇಡ್ ಮಾಡ್ಕೊಂಡು ಅದನ್ನ ಪ್ಯಾಕಿಂಗ್ ಮಾಡ್ಕೋತೀವಿ. ಆಮೇಲೆ ಅದಕ್ಕೆ ಇನ್ನೊಂದು ಪಲ್ಸಿಂಗ್ ಅಂತ ಮಾಡ್ತೀವಿ. ಅದು ಹೂಗಳು ಬಾಡಬಾರ್ದಲ್ವ ಸರ್? ಎಕ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತೇವೆ ಅಂತಂದ್ರೆ ಅದನ್ನೊಂದು ಬೆನ್ಸೈಲ್ ಅಡಿನೈನ್ ಅಂತ ಒಂದ್ ಸಿಗುತ್ತೆ, ಸುಕ್ರೋಸ್ ಅಂತ ಸಿಗುತ್ತೆ, ಅದರಲ್ಲಿ ಟ್ರೀಟ್ ಮಾಡ್ತಿರ್ತೀವಿ. ಮತ್ತೆ ಕೆಳಗಡೆ ಸ್ಟಾಕ್ ಏನಿರುತ್ತಲ್ಲ ಅದ್ರ ಕೆಳಗಡೆ ಹತ್ತಿಯಿಂದ ಆ ಸುಕ್ರೋಸ್ ದ್ರಾವಣನ ಕಟ್ತೀವಿ ಹತ್ತಿಲಿ ಎದ್ದಿ. ಅದು ಯಾಕೆಂದ್ರೆ ಅಲ್ಲಿವರೆಗೂ ಹೋಗೋವರೆಗೂ ಆ ರಸನ ಹೀರ್ಕೋತಾ ಇರುತ್ತೆ, ಅವಾಗ ಅದು ಒಣಗೋದಿಲ್ಲ, ಹೂ ಒಣಗೋದಿಲ್ಲ. ಆ ಹೂವಿನ ಬಾಳಿಕೆ ಬಂದ ಒಂದು 10-15 ದಿನಗೊಳಗೂ ನಾವು ಹೂದಾನಿಲಿ ಇಡಬಹುದು, ಒಣಗೋದಿಲ್ಲ. 10-15 ದಿನದವರೆಗೂ ಇರುತ್ತೆ ಸರ್. ಆ ನಂತರ ಇಷ್ಟೆಲ್ಲ ಪ್ರೊಸೀಜರ್ ಆದ್ಮೇಲೆ ಕಾರ್ಗೇಟೆಡ್ ಕಾರ್ಡ್ಬೋರ್ಡ್ ಬಾಕ್ಸಸ್ ಸಿಗುತ್ತೆ, ಆ ಬಾಕ್ಸ್ ಅಲ್ಲಿ ಹೂಗಳನ್ನ ಅರೇಂಜ್ ಮಾಡಿ ಆ ನಂತರ ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಸರ್. ಮಾರುಕಟ್ಟೆ ಮೇಡಮ್, ಅದೇ ಹೇಳಿದ್ನಲ್ಲ ಸರ್, ಒಂದು ಆದಷ್ಟು ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಲೋಕಲ್ ಮಾರ್ಕೆಟ್ ಅಲ್ಲಿ ನಿಮಗೆ ಗೊತ್ತಿರಂಗೆ ಯಾರನ್ನು 20 ರೂಪಾಯಿ ಕೊಟ್ಟು ತಗೊಳೋದು ಕಷ್ಟ ಆಗುತ್ತೆ. ಯಾರು ತಗೋತಾರೆ ಅಂತಂದ್ರೆ ಎಸ್ಪೆಷಲಿ ಬೆಂಗಳೂರು KR ಮಾರ್ಕೆಟ್ ಅಲ್ಲೂ ಸಿಗ್ತದೆ ಸರ್. KR ಮಾರ್ಕೆಟ್ ಅಲ್ಲೂ ಸಹ ನಾವು ಸೇಲ್ ಮಾಡಬಹುದು. ಈಗ ಕೆಲವೊಬ್ರು ಡೆಕೋರೇಷನ್ ಅವರಾಗಿರ್ಬೋದು, ಬೊಕ್ಕೆ ಪ್ರಿಪರೇಷನ್ ಮಾಡೋರಾಗಿರ್ಬೋದು, ಯಾರು ಬೇಕಾದ್ರೂ ತಗೋತಾರೆ. ಮತ್ತೆ ನಿಮಗೆ ಗೊತ್ತಿರ್ಬೋದು ಈಗ ಬೊಕ್ಕೆಸ್ ಅಂತ ಹೇಳಿದೆ, ಈ ಬೊಕ್ಕೆನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು 5-6 ಹೂ ಹಾಕ್ತಾರೆ, ಒಂದೊಂದು ಹೂವಿಗೆ 20 ರೂಪಾಯಿ ಆಗಿರ್ಬೋದು, ಕೆಲವೊಂದು ಹೂಗಳಿಗೆ 5 ರೂಪಾಯಿ ಆಗಿರ್ಬೋದು. ಎಲ್ಲಾ ಹೂಗಳನ್ನ ಮಿಕ್ಸ್ ಮಾಡಿ ಬೊಕ್ಕೆನ ಪ್ರಿಪರೇಷನ್ ಮಾಡ್ತಾರೆ. ಒಂದು ಬೊಕ್ಕೆಗೆ ಕಡಿಮೆ ಅಂದ್ರೂ 250-300 ರೂಪಾಯಿ ವರೆಗೂ ಸೇಲ್ ಮಾಡ್ತಾರೆ. ನಾನು ಅಷ್ಟೇ ಅಲ್ಲದಲೇ ಈಗ ಪಾಟಲ್ಲೂ ಬೆಳೀತಾರೆ ಅಂತ ಕೂಡ ಹೇಳಿದ್ದೀನಿ. ಈ ಮನೆ ಅಲಂಕಾರಕ್ಕೋಸ್ಕರ ಶೋಗೋಸ್ಕರ ಮನೆಗಳಲ್ಲಿ ಇಟ್ಕೊಳೋದಕ್ಕೆ ಈ ಹೂವನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು ಸರ್. ಮತ್ತೆ ನಮ್ಮ ರೈತರಿಗೆ ಹೊರಗಡೆ ನಾವು ಕಳಿಸಿದಾಗ ಅಲ್ಲಿ ವಿದೇಶ ಮಾರುಕಟ್ಟೆಯಲ್ಲಿ ಇದೇ ರೇಟ್ ಸಿಗುತ್ತೆ, ಇದಕ್ಕೆ ನಾವು ಸ್ವಲ್ಪ ಜಾಸ್ತಿ ಪಡ್ಕೋಬಹುದು? ಇದರಿಂದ ಜಾಸ್ತಿ ಪಡ್ಕೋಬಹುದು. ಜಾಸ್ತಿ ಪಡ್ಕೋಬಹುದು ಅಂದ್ರೆ ಬೇಸ್ಡ್ ಆನ್ ದ ಕ್ವಾಲಿಟಿ. ಇವರ ಕ್ವಾಲಿಟಿ ಹೇಗ್ ಮೇಂಟೈನ್ ಮಾಡಿರ್ತಾರೆ, ಪ್ಯಾಕಿಂಗ್ ಹೇಗಿದೆ ಎಲ್ಲ ನೋಡಿ ಆಮೇಲೆ ಗ್ರೇಡ್ಸ್. ಈಗ ಉತ್ತಮ ಗ್ರೇಡ್ಸ್ ಗೆ ಉತ್ತಮವಾದ ಬೆಲೆ ಸಿಗುತ್ತೆ, ಕಡಿಮೆ ಗ್ರೇಡ್ ಗೆ ಆಲ್ಮೋಸ್ಟ್ ಆಲ್ ಕಡಿಮೆ ಗ್ರೇಡ್ ಇರತಕ್ಕಂಥದ್ನೆಲ್ಲ ಇಲ್ಲೇ ಲೋಕಲ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ. ಈ ಡೆಕೋರೇಷನ್ ಮಾಡೋರಾಗಿರ್ಬೋದು, ಹೇಳಿದ್ನಲ್ಲ ಆಗ್ಲೇನೆ, ಬೊಕ್ಕೆ ಪ್ರಿಪರೇಷನ್ ಯಾರೋ ಒಬ್ರು ತಗೋತಾರೆ. ನಮ್ಮ ರೈತರು ಈಗ ಗ್ರೀನ್ ಹೌಸ್ ಅಲ್ಲಿ ಪಾಲಿ ಹೌಸ್ಗಳಲ್ಲಿ ಇವುಗಳನ್ನೆಲ್ಲ ಇಲ್ಲಿ ಬೆಳೆದಾಗ ಸ್ವಲ್ಪ ಇದ್ದಂತ ರೈತರು ಆಸಕ್ತಿ ಇರೋ ರೈತರು ಬೆಳೆದಾಗ ಇದು ಲಾಭದಾಯಕ ಅಂತ. ಹೌದು ಹೌದು ಸರ್, ಖಂಡಿತ ಲಾಭದಾಯಕ. ಮತ್ತೆ ಅಷ್ಟೇ ಅಲ್ಲದೆ ಈಗ ಗುಲಾಬಿ ಇಂಥವೆಲ್ಲ ಆದಾಗ ಕೆಲವೊಂದು ಸೀಸನ್ ಅಲ್ಲಿ ಮಾತ್ರ ರೇಟ್ ಜಾಸ್ತಿ ಆಗುದು, ಇದು ರೆಗ್ಯುಲರ್ ಆಗಿ ಎಕ್ಸ್ಪೋರ್ಟ್ ಮಾಡಬಹುದು, ವರ್ಷ ಪೂರ್ತಿ ಇರುತ್ತೆ. ಮತ್ತೆ ವರ್ಷ ಪೂರ್ತಿ ಹೂಗಳು ಸಿಗುತ್ತಲ್ಲ ಸರ್, ಯಾಕೆಂದ್ರೆ ತಿಂಗಳಿಗೆ ಒಂದ್ಸರಿ ಹೂ ಬಿಡ್ತಾ ಹೋಗುತ್ತೆ, ವರ್ಷ ಪೂರ್ತಿ ನಮಗೆ ಹೂಗಳು ಸಿಗ್ತಾನೆ ಇರುತ್ತೆ. ಬೇರೆ ಹೂಗಳಂದ್ರೆ ಒಂದ್ ಅಂಗಾಂಗಮ್ನಲ್ಲಿ, ಮುಂಗಾರಂಗಮ್ನಲ್ಲಿ, ಹಿಂಗಾರಂಗಮ್ನಲ್ಲಿ, ಒಂದೊಂದು ಅಂಗಮ್ನಲ್ಲಿ ಮಾತ್ರ ಹೂ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ, ವರ್ಷ ಪೂರ್ತಿ ಸಿಗುತ್ತೆ. ಮತ್ತೆ ಇನ್ನೊಂದು, ಈಗ ಪ್ಲಾಸ್ಟಿಕ್ ಹೂಗಳನ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು ಮೇನ್ ಆಗಿ. ಇದು ಇನ್ನೊಂದು ಹೂದಾನಿಗಳಲ್ಲಿ ಇಟ್ಟಾಗ ಅಂದ್ರೆ ವೇಸಸ್ ಅಲ್ಲಿ ಇಟ್ಟಾಗ 10-15 ದಿನಗಳವರೆಗೂ ಇಡಬಹುದು ಅಂತ ಹೇಳಿದೆ, ಅಲ್ಲಿವರೆಗೂ ಫ್ರೆಶ್ ಆಗಿರುತ್ತೆ, ಹಂಗಾಗಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಸರ್. ಒಂದು ಹೂದಾನಿಗಳಲ್ಲಿ ಇಟ್ಟಾಗ ಅಂದ್ರೆ ವೇಸಸ್ ಅಲ್ಲಿ ಇಟ್ಟಾಗ 10-15 ದಿನಗಳವರೆಗೂ ಇಡಬಹುದು ಅಂತ ಹೇಳಿದೆ, ಅಲ್ಲಿವರೆಗೂ ಫ್ರೆಶ್ ಆಗಿರುತ್ತೆ, ಹಂಗಾಗಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಸರ್. ನಮ್ಮ